ಸಲ್ಲಿಸಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. तकनीकी सलाह लेकर घर बनाया, इसलिए ये सलामत है. पर ना, आज ही अपना भूकंप जोन जानिए और किसी स्ट्रक्चरल इंजीनियर से सलाह लीजिए. भूकंप में घर सुरक्षित तो आप सुरक्षित. आपके हित में तत्पर NDMA. स्टार्टअप ना कनसिदु मने बेकु स्वंतद्दु फॉरेन ना डिग्री ನಮ್ಮವರ ಜೊತೆ ರಜೇರಿ. ನನ್ ಕನಸು ಇದೆ ಅದೆಷ್ಟು ಎಷ್ಟು ಎಷ್ಟು ಎಷ್ಟು ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಆಕಾಶವಾಣಿ ಹಾಸನ FM. ಕಿಸಾನ್ ವಾಣಿ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ಅಳ್ಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಎಚ್ ಮೋಹನಾಕ್ಷಿ. ಈ ಪಟ್ಟಿ ನನ್ಕಂದು ಹಿಂಗೆ ಒಂದೇ ಉಸಿರಿ ಓಡ್ ಬರ್ತಾ ಇದೆಯಲ್ಲ, ಒಂದು ಛತ್ರಿ ಕಿತ್ರಿ ನಾರು ಇಟ್ಕೊಂಡು ಹೋಗ್ಬಾರ್ದಾಗಿತ್ತ. ಛತ್ರಿ ಇಟ್ಕೊಂಡಿದ್ದೆ ನೋಡು ಶಂಕರಣ, ಯಾವ್ದೋ ಗ್ಯಾಂದಲ್ಲಿ ಮರ್ತ್ ಬಂದ್ಬಿಟ್ಟಿದ್ದೇನೆ. ಅದು ಅಲ್ಲ, ಒಂದು ಗಾದೆ ಹೇಳ್ತಾರೆ ಆಯ್ತಾ, ಮಳೆಗಾಲದಲ್ಲಿ ಕೊಡೆ ಮರಿಬಾರ್ದು, ಚಳಿಗಾಲದಲ್ಲಿ ಸ್ವೆಟರ್ ಮರಿಬಾರ್ದು, ಬೇಸಿಗೆ ಕಾಲದಲ್ಲಿ ಬಿಸಿಲು ಮೈ ತೋರಿಸಬಾರ್ದು ಅಂತವ. ಹಂಗೆ ನೀನು ಈ ಟೈಮ್ನಾಗೆ ನೀನು ಛತ್ರಿ ಮರ್ತ್ಬಿಟ್ಟು ಬಂದೆ ಅಂತ ಹೇಳಿದ್ರೆ ಅಂದ್ರೆ ಇದ್ರಲ್ಲೆಲ್ಲ ಬಾರಿ ಹುಷಾರಯ್ಯ ಶಂಕರಣ್ಣ. ನಾನು ಯಾವಾಗ ಏನ್ ಇಟ್ಕೋಬೇಕು ಎಲ್ಲ ಇಟ್ಕೋತಾ ಇದ್ದೆ. ಈಗೆಲ್ಲ ವಯಸ್ಸಾಯ್ತಲ್ಲಪ್ಪ, ಮರ್ತು ಹೋಗ್ಬಿಡ್ತದೆ. ಹಂಗಂತನ್ಬಿಟ್ಟ ಹೋದ ಕಡೆನೆ ಕೊಡೆ ಮರ್ತ್ ಬರೋದು ಎಲ್ಲ ಸರ್ವೇ ಸಾಮಾನ್ಯ ಅಲ್ವೇನಪ್ಪ. ಅಲ್ಲ ಈಗ ಕೊಡೆ ಮುಟ್ಟಕ್ಕೆ ಅದೇ ನನಗೊಂದು ಭಯ ಕಾಡ್ತಾ ಇರೋದು. ಹೋದ ಕಡೆ ಎಲ್ಲ ಒಂದ್ 4-5 ಕೊಡೆ ಬಿಟ್ಬಿಟ್ಬಂದ್ಬಿಟ್ಟಿದೀನಿ ತಗೊಂಡೋಗೋದು. ಎಲ್ಲಿ ಈಗ ಮಳೆ ಇದ್ರೆ ಹಿಡ್ಕೊಳ್ಳೋದು. ಮಳೆ ನೋಡೋ, ಮಳೆ ಬಂದ್ರೆ ಮಾತ್ರ ನೆನಪತ್ತದ ಕೊಡೆ. ಇರ್ಲಿ ಇಲ್ದಾನೆ ಇರ್ಲಿ, ಅಯ್ಯೋ ಮಳೆ ಬಂದಿತ್ತಲ್ಲ ಕೊಡೆ ತಂದಿದ್ರೆ ಅಂತ ಅನ್ಕೋತೀವಿ. ತಂದಿದ್ರೆ ತಂದಿದೀನಿ ನಾನು ಅಂತ ಅನ್ಕೊಂಡು ತಗೊಂಡೋಗೋದು. ಆಮೇಲೆ ಸ್ವಲ್ಪ ಅಪರೂಪಕ್ಕೆ ಬಳಕೆ ಮಾಡ್ತೀವಲ್ಲ. ಯಾಕೆ ಅಂತ ಅಂದ್ರೆ ಈಗ ಒಂದು 8-10 ವರ್ಷದಿಂದ ಶಂಕರಣ್ಣ ಈ ಸ್ವೆಟರ್ ಕಂಬಳಿ ಕೊಡೆ ಗಿಡ ಅದನ್ನು ಬಿಟ್ಬಿಟ್ಟಿದ್ದೆ ನಾನು. ಯಾಕೆ ಅಂತ ಅಂತಂದ್ರೆ ಮಳೆ ಎಲ್ಲ ಕಡಿಮೆ ಆಗಿತ್ತಲ್ಲಪ್ಪ, ಮಳೆ ಏನ್ ಅಷ್ಟು ಕಾಡ್ತಾ ಇರ್ಲಿಲ್ಲ, ಅದಕ್ಕೋಸ್ಕರ ಏನು ಬೇಡ ಅಂತ ಹೇಳ್ಬಿಟ್ಟು ಈ ವರ್ಷದಲ್ಲಿ ನೋಡು ಕೊಡೆ ಬಿಟ್ಟಿಲ್ಲ ನಾನು. ಮತ್ತೆ ಉದ್ರ ಮಳೆ ಅಂತ ನಾವು ಮನೆಯಿಂದ ಆಚೆ ಹೊಂಟ್ರೆ ಆ ಮನೆಗೆ ತಲುಪೋ ಅಷ್ಟೊತ್ತಿಗೆ ಫುಲ್ ನೆಂದೋಗ್ಬಿಟ್ಟಿರ್ತೀವಿ. ಆಮೇಲೆ ಆಗ್ಲೇ ಮೀನಕ್ಕ ಹೇಳ್ತಿದ್ಲು ಅಣ್ಣಯ್ಯ, ಈಗ 3-4 ಕೊಡೆ ಕಳ್ಕೊಳ್ಳೋದು ಸಹಜ ಆಗ್ಬಿಟ್ಟೈತೆ ಅಂತವ. ಈಗ ನೀನು ಎಲ್ಲ ಮರ್ತ್ಬಿಟ್ಟಿದ್ಯಾ, ಈಗ ಪ್ಯಾಸನಿಗೆ ಇಳ್ದ್ಬಿಟ್ಟಿದ್ಯಾ. ಮೊದ್ಲೇ ನೀನ್ ಡಿಜಿಟಲ್, ಈಗ ನಮ್ದು ಹಿಂದೆ ನಮ್ ಹಿರಿಕರೆಲ್ಲ ಏನ್ ಮಾಡೋರು ಹೇಳೋ, 2 ಗೊಪ್ಪೆ ಇಟ್ಕೊಳ್ಳೋರು ಆಯ್ತಾ, ಒಂದು ಗೋಣಿ ತಾಟಿಂದು ಇನ್ನೊಂದು ಪ್ಲಾಸ್ಟಿಕ್ ಇಂದು ಆಯ್ತಾ. ಒಳಗಡೆ ಗೋಣಿ ತಾಟಕೊಂಡು ಆದ್ಮೇಲೆ ಪ್ಲಾಸ್ಟಿಕ್ ಹಾಕ್ಬಿಟ್ರೆ ಎಂತ ಜಡಿ ಮಳೆ ಬಂದ್ರು ನೆನೆತಿತ್ತಿಲ್ಲ, ಒಳ್ಳೆ ಕಾವಾಗದು. ನೀನೀಗ ಪ್ಯಾಸನ್ ಪ್ಯಾಸನ್ ಅನ್ಕೊಂಡ್ ಛತ್ರಿ ಬರೋಡು ಛತ್ರಿ ಬರತ್ಕಂದ್ರೆ ಶೀತ ಆಗಿ ತಲೆನೋವು ಬರ್ದಿನ್ ಏನಾಯ್ತದೆ. ಬಿತ್ತುವಾಗೆಲ್ಲ ಅದನ್ನೇ ಅಲ್ವಾ ಮಾಡದ್ ಮತ್ತೆ ಸಂಕ್ರಣ. ಪೇಟೆಗೆ ಹೋಗುವಾಗ ಗೊಪ್ಪೆ ಹಾಕೊಂಡು ಹೋಗಕ್ಕಾಗತ್ತೆ. ಪೇಟೆಗೆ ಹೋಗ್ಬೇಕಾದ್ರೆ ಗೊಪ್ಪೆ ಹಾಕೊಂಡು ಹೋಗು ಅಂತ ಹೇಳಿಲ್ಲ, ಆದ್ರೆ ಅದ್ರಲ್ಲಿ ಸಿಗ ಒಂದು ಬಿಸಿ ನಿನ್ ಛತ್ರಿಲ್ ಸಿಗ್ತದ ಅಂತ ಕೇಳ್ದೆ. ಅದು ಬಂದು ಈಗ ಕೊಡೆ ಇಟ್ಕೊಂಡ್ ಕೆಲಸ ಮಾಡಕ್ಕಾಗಲ್ವಲ್ಲಪ್ಪ, ಬಿತ್ತನೆ ಮಾಡಕ್ಕಾಗಲ್ಲ, ಆರ್ನು ಉಳಕ್ಕಾಗಲ್ಲ, ಇನ್ನೇನು ಮಾಡಕ್ಕಾಗಲ್ಲ. ನಿನ್ ಗೊರ್ಗನ ಗೊಪ್ಪೆನ ಹಾಕೊಳ್ಳಬೇಕು. ಆಮೇಲೆ ಗೊರ್ಗ ಗೊಪ್ಪೆ ಹಾಕೊಂಡ್ ಎಷ್ಟ್ ಕೆಲಸ ಮಾಡ್ತಿರ್ಲಿಲ್ಲ, ಮಳೆ ಬರ್ಲಿ ಈ ಗದ್ದೆ ನಾಟಿ ಎಲ್ಲ ಹೆಚ್ಚು ಕಮ್ಮಿ ಗೊರ್ಗದಲ್ಲೇ ಮುಗಿಸ್ಬಿಡೋದು ಆಯ್ತಾ. ಆ ಗದ್ದೆ ಉಳದಾಗ್ಲಿ, ಗದ್ದೆ ನಾಟಿ ಮಾಡೋದಾಗ್ಲಿ, ಸಸಿ ಕೀಳೋದಾಗ್ಲಿ, ಪ್ರತಿಯೊಂದು ಹೆಚ್ಚು ಕಮ್ಮಿ ಕಳೆ ತೆಗಿಯೋರ್ಗು ಗೊರ್ಗವೆ ಗೊರ್ಗೋ ಬಿಡ್ತಾ ಇರ್ಲಿಲ್ಲ. ಈಗ ಗೊರ್ಗ ಹುಡ್ಕೊಂಡು ಹೋಗ್ಬೇಕಿಲ್ಲವೇ ಅಂತ ಹೇಳಿ ಗೊರ್ಗ ಯಾಕೆ ಹಾಕರೋ ಅಂತಂದ್ರೆ ಶಂಕರಣ, ಈ ಮಳೆ ಶುರು ಆಗ್ಬಿಟ್ರು ಬಿಡ್ತಾ ಇರ್ಲಿಲ್ಲ. ಆಮೇಲೆ ಯಾವ ಕಡೆಯಿಂದ ಬರ್ತದೆ ಅಂತ ಹೇಳಕ್ ಆಯ್ತಿತ್ತಿಲ್ವಲ್ಲ, ಕ್ಷಣ ಕ್ಷಣಕ್ಕೂ ದಿಕ್ ಬದಲಿಸ್ತಾ ಇರ್ತದೆ. ಒಂದ್ಸಲ ಎರಡ್ಗಡೆ ಬರ್ತದೆ, ಒಂದ್ಸಲ ಬಲ್ಗಡೆ ಬರ್ತದೆ, ಮುನ್ಗಡೆಯಿಂದ ಹಿಂದ್ಗಡೆಯಿಂದವ. ಅದರಿಂದ ರಕ್ಷಣೆ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಯ್ತಿತ್ತು, ಕಷ್ಟ ಆಯ್ತಿತ್ತು. ಮತ್ತೊಮ್ಮೆ ಬಟ್ಟೆ ಬರೇನು ಒಣಗ್ತಿತ್ತಿಲ್ವಲ್ಲ, ಹಂಗಾಗಿ ಅದು ಒಂದ್ ರೀತಿ ಬಹಳ ಒಳ್ಳೇದು. ಇಡೀ ದೇಹ ಕಾಪಾಡೋದು ಮಳೆಯಿಂದ ಅಷ್ಟೇ ಅಲ್ಲ, ದಿರ ಮಂದಕ್ಕೆ ನಮಗೆ ಚಳಿನೂ ಆಯ್ತಾ ಇರ್ಲಿಲ್ಲ. ಆ ಕಾರಣಕ್ಕಾಗಿ ಅವೆಲ್ಲ ಹಾಕತ್ತಾ ಇದ್ವಿ. ಈಗ ಅವೆಲ್ಲ ಇಲ್ಲ ಬಿಡೋವು ಆಯ್ತಾ, ನೋಡ್ತೀನಿ ಅಂತ ಅಂದ್ರು ಇಲ್ಲ, ಮಾಡ್ತೀನಿ ಅಂತ ಅಂದ್ರು ಇಲ್ಲ. ಈಗೆಲ್ಲ ಕೊಡೆ ಪಡೆ ಬಂದ್ಬಿಟ್ಟು ಕೊಡೆ ಹಿಂಗೆಲ್ಲ ಮರ್ತ್ ಮರ್ತ್ ಹೋಗೋದೇ ಆಗದೆ ಅಲ್ಲ. ಈಗ ನೀನ್ ಹೇಳೋದಕ್ಕೆ ನನ್ಗೊಂದು ಜಪ್ತಿ ಬಂತು, ಈಗ ನಿನ್ ಜೊತೆಗೆ ಒಬ್ಬ ಕೈ ಹೇಳಿ ಕಳ್ಸ್ಬೇಕಾಗೈತಾನೀಗ ಛತ್ರಿ ಜೋಪಾನ ಮಾಡಕ್ಕೆ ಅಂತಾನೆ. ಅದಕ್ಕೆ ಆದ್ರೆ ಸವಾಸ ಬೇಡ ಅಂತ ಅನ್ಕೊಂಡು ಬಿಟ್ಬಿಡಿದ ಕಣಪ್ಪ. ಯಾಕೆ ಅಂತ ಅಂದ್ರೆ ಕೊಡೆ ಇದ್ರೆ ನೀನ್ ಅಲ್ಲೋಗು ಇಲ್ಬಾ ಅಂತ ಅಂತ ಅನ್ನೋದು, ಕೊಡೆ ಇಲ್ಲ ಅಂತ ಅನ್ನೋದು ಮಳೆ ಮೇಲೆ ಹಾಕೋದು, ಬೇಡ ಮಲ್ಲಿರ್ಲಿ ಅಂತ ಅಂತ ಅಂತಾರೆ. ಆರಾಮ ಮಲ್ಲಿದ್ ಬಿಡೋಣ ಅಂತ ಅನ್ಕೊಂಡು ಈಗ ಒಂದ್ ವಾರದಿಂದಲೂ ಇಲ್ಲೇ ಇದ್ದೆ ಶಂಕರಣ. ಯಾಕೋ ಬಾರಿ ನೆನಪಾಗ್ಬಿಡ್ತಾನೆ ನಿಂದು, ಮಾತಾಡ್ಸನ್ ಮಾತಾಡ್ಸನ ಅವ್ನ ಹಬ್ಬ ಮಾಡಿ ಹೋದನು ಮತ್ ತಿರ್ಗ ನೋಡ್ಲಿ ತಗಿ ಅಂತ ಅಂತ ಅನ್ಕೊಂಡು, ಏನ್ ಮಾಡ್ದೆ, ಏನ್ ಕತೆ, ಏನ್ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಅನ್ಕೊಂಡು ಬಂದಪ್ಪ. ಅಲ್ಲ ನೀನು ಬಂದಿದ್ದು ಬಹಳ ಒಳ್ಳೇದಾಯ್ತು, ಆದ್ರೆ ಈ ಮುಖನೆ ಹೊರಗಡೆ ಹಾಕಕ್ಕಾಗ್ದಂಗೆ ಈ ಪಟ್ಟಿ ಮಳೆ ಬರ್ತಾ ಇದ್ರೆ ಏನು ಹೊಲದ ಮಕ್ಕ ಏನ್ ನೋಡ್ತೀಯ, ಗದ್ದೆ ಮಕ್ಕ ಏನ್ ನೋಡ್ತೀಯ, ಏನ್ ಭಂಗ ಮಾಡಕ್ಕಾದತ್ತು ನೋಡನ್ ಹೇಳ. ಬಾರಿ ಉಚ್ಚರಿಸ್ಬಿಡ್ತು ಬಿಡು ಶಂಕರಣ್ಣ. ಹೌದೌದೌದೌದು, ಮಳೆ ಮಳೆ ಮಳೆ ಯಾವ್ದು ಉದ್ದಾರ ಆಗಂಗಿಲ್ವಾ. ಹೌದು, ಈಗ ಸ್ವಲ್ಪ ಜಳಪಳ ಬೆಳೆದಿರವಾದ್ರೆ ತೊಂದ್ರೆ ಇಲ್ಲ. ಹೌದು, ಈಗೆಲ್ಲ ಹಾಕಿದ್ದವು ಒಂದ್ ತಿಂಗಳು 15 ದಿವಸದಿಂದ ಹಾಕಿದ್ದವು ಅವೆಲ್ಲವ ಆಲೂಗಡ್ಡೆ ಅಂತ ಸುದ್ದಿ ಇಲ್ವೇ ಇಲ್ಲ ಬಿಡು. ಅಲ್ಲ ಬಿಡು, ಈ ಸಲ ಬಂದವನೇ ಒಂಥರ ಧನಿಕ, ಯಾರಿಗ ಆಲೂಗಡ್ಡೆ ಬತ್ತದೆ ಅವನೇ ಧನಿಕ. ಈಗ ಹಾಕಿರೋರು 70-80 ಭಾಗ ಹೋದ್ರು ಬಿಡು. ಧನಿಕ ಅಂತ ಅಂದ್ರೆ ಬರೀ ಗಿಡ ಬಂದ್ರೆ ಸಾಲದು ಕಣ್ಣ, ಗೆಣಸಿಗ್ಬೇಕಲ್ಲ. ಅಂದ್ರೆ ಇನ್ನೊಂದೇನ್ ಸಮಸ್ಯೆ ಆಯ್ತದ ಗೊತ್ತಲ್ಲ ಅಣ್ಣಯ್ಯ, ಈಗ ಶೀತ ಆರಕ್ಕೆನೆ ವಾರ 15 ದಿನ ಬಿಸಿಲು ಬರಬೇಕು, ಬರಬೇಕು. ಇದು 2 ದಿನ ಬಿಸಿಲು ಬರಕ್ಕಲ್ಲ, 3 ದಿನ ಮತ್ತೆ ಹಂಗೆ ಆದ್ರೂ 3ರಷ್ಟು ಮಳೆ ಬಂದ್ರೆ ಏನ್ ತೇವಾರದತ್ತು. 2 ದಿವಸ ಬಿಡು ಕೊಟ್ರು ಬೆಳಗ್ಗೆ ಇಲ್ಲ ಸಂಜೆ ಚೆನ್ನಾಗಿ ಚಚ್ಚೆ ಹೋಗ ಬಂದೇ ಬರ್ತದೆ, ಬಂದೇ ಬರ್ತದೆ. ಏನ್ ಮಾಡೋದು ಏನ್ ಬಿಡೋದು ಅಂತ ಗೊತ್ತಾಯ್ತಿಲ್ಲ ಶಂಕರಣ. ನೀನೇನ್ ಮಾಡ್ದೆ ಹೇಳಪ್ಪ ಈಗ, ನಮ್ಮ ಬಿಡು. ಈಗ ನಂದೇನಿಲ್ಲ, ಈಗ ಹೆಂಗಿರು, ನನಗೊಂದು 2 ವಾರದಲ್ಲಿ ಆಗ ಹಾಕಂದಿದ್ನ ಆಯ್ತಾ, ಭತ್ತ ನಾಟಿ ಮಾಡೋಣ ಅಂತವ, ಚೆನ್ನಾಗೆಲ್ಲ ರೆಡಿ ಮಾಡ್ಕಂದಿದ್ದೀನಿ ಗದ್ದೆಯ. ನಾಟಿ ಮಾಡಬೇಕು, ಜನನೇ ಸಿಗ್ತಿಲ್ಲ ನೋಡು. ಒಬ್ರ ಕೈಲಿ ಇಬ್ರ ಕೈಲಿ ಮಾಡಕ್ಕಾಗಲ್ಲ ಒಂದು. ಮತ್ತಾಮೇಲೆ ನಾನು ಈಗ ಮೊದ್ಲಿಂದನೂ ಕೈಯಲ್ಲೇ ನಾಟಿ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟು ಈ ಮಿಷಿನ್ ಪಸಿನು ನಾನು ಗದ್ದೆ ಗೀಳಿಸೋದು ಅಂದ್ರೆ ಯಾಕಂದ್ರೆ ಖುಷಿ ಹಾಕಲ್ಲ. ಹಂಗಾಗಿ ಜನಕ್ಕೋಸ್ಕರ ಕಾಯ್ತಾ ಇದ್ದೀನಿ, ಇಲ್ಲಿ ಜನ ಬರ್ಲಿ ಅಂತಂದ್ರೆ ಇಲ್ಲಿ ಮಳೆನೇ ಕೈ ಬಿಡ್ತಾ ಇಲ್ಲ. ಇಂಥದ್ರಲ್ಲಿ ನಾನು ಏನ್ ಮಾಡಬೇಕು, ಅದಕ್ಕೆ ಅತ್ಲಾಗ ಮನೆಯಿಂದ ಆಚೆ ಬರೋದೇ ಬೇಡ ಅಂತ ಒಳಗಡೆ ಕುಂತಿದ್ದೀನಿ ನೋಡಪ್ಪ. ಇಲ್ಲ ಬಿಡ್ತದೆ, ಮಳೆ ಕೈ ಬಿಡ್ತದೆ, ಬಿಡ್ಲೇಬೇಕು. ಅದು ಎಷ್ಟು ದಿವಸ ಅಂತ ಹೋಗಕ್ಕೆ ಸಾಧ್ಯ ಇಲ್ಲ. ಇಲ್ಲ, ಎಲ್ಲದಕ್ಕೂ ಒಂದು ಕಾಲ ಅಂತ ಇರ್ತದಲ್ಲ, ಎಲ್ಲಕ್ಕೊಂದು ಕೊನೆನೂ ಇರ್ತದೆ. ಎಲ್ಲ ಯಾವ ಕಾಲಕ್ಕೆ ಏನಾಗ್ಬೇಕು ಅದು ಹಾಗೆ ಆಯ್ತು, ಹಾಗೆ ಆಯ್ತದೆ. ಏನೋ ಬಂತು ಸ್ವಲ್ಪ ಜಾಸ್ತಿ ಬತೈತೆ, ನೀನ್ ಮಾಡೋದು ಸಹಿಸ್ಕೊಳ್ಳೋದಪ್ಪ. ಅಲ್ಲ ಆಮೇಲೆ ಎರಡು ನೀನೇ ಹೇಳ್ಕೊಡ್ತೀಯ. ಒಂದ್ ವಿಚಾರದಲ್ಲಿ ನಿನ್ನ ಬಹಳ ಖುಷಿ, ಯಾಕೆಂತಂದ್ರೆ ತಾಳ್ಮೆ ನೋಡಿ ನಿನ್ನಿಂದ ಕಲ್ತ್ಕೊಂಡಿದ್ದೇನೆ ನೋಡಪ್ಪ ನಾನು. ಈಗ ಆಗಿದ್ದಾಗೋಗ್ಲಿ ಬಂದಿದ್ ಬರ್ಲಿ ಇದನ್ನ ಹೇಳ್ಕೊಟ್ಟು ಹೇಳ್ಕೊಟ್ಟು ಅಭ್ಯಾಸ ಆಗ್ಬಿಟ್ಟು ಮಿನಕ. ಈಗ ನಾನು ಅಷ್ಟೇ ನೋಡು, ಈಗ ಒಂದ್ ವಾರದಿಂದ ಒಣೆ ಹೇಳ್ದಂಗೆ ಅವನು ಹೊರಗೆ ಬಂದಿಲ್ಲ, ನಾನು ಹೊರಗಡೆ ಕಂಡಿಲ್ಲ. ಆದ್ರೆ ನಾನು ಗದ್ದೆ ನಾಟಿ ಮಾಡ್ಬೇಕು, ಆದ್ರೆ ಹೊರಗಡೆ ಬರಕಾಯ್ತಿಲ್ವಲ್ಲ, ಆದಂಗಾಗ್ಲಿ ಬಿಡು. ಅದೇ ಮತ್ತೆ ಈ ತರ ಮನಸ್ಥಿತಿ ಇಟ್ಕೊಂಡ್ರೆ ಅಣ್ಣ ಹೇಳ್ದಂಗೆ ಒಸಿ ನೆಮ್ಮದಿನಾರು ಸಿಗುತ್ತೆ ಅಲ್ವಾ. ತುಂಬಾ ಆಸೆ ಇಟ್ಕೊಬಿಟ್ಟು ನಿರಾಸೆ ಆಗೋದಕ್ಕಿನ್ನ ಇದು ತಟಸ್ಥ ಒಂದ್ ರೀತಿ. ಆಮೇಲೆ ನೆಮ್ಮದಿ ಎಲ್ ಬರ್ತದೆ, ನೀ ಚೆನ್ನಾಗಿ ಹೇಳ್ದೆ ಅಲ್ಲ. ಒಸಿ ನೆಮ್ಮದಿ ನೆಮ್ಮದಿ ಹೇಳ್ತಾ ಇಲ್ಲ ಅಲ್ಲ, ಸಸಿ ಬಂದೈತೆ ಆಯ್ತಾ ನಾಟಿ ಮಾಡ್ಬೇಕು ಅಂತ ನೆಮ್ಮದಿ ಬರ್ತದಾಗ. ಆಮೇಲೆ ಅಣ್ಣಯ್ಯ ಈಗ ನಾನನ್ಕಂದೆ, ಈಗ ಹೆಂಗಿರು ಇನ್ನೇನು ನೀನ್ ಹೇಳ್ದಂಗೆ ಇನ್ನೊಂದು ವಾರದಲ್ಲಿ ಅಥವಾ ಇನ್ನೊಂದು 8 ದಿನದಲ್ಲಿ ಏನಾದ್ರು ಮಳೆ ಏನಾದ್ರು ಕಡಿಮೆ ಆದ್ರೆ ನಾಟಿ ಮಾಡ್ಬೇಕು ಅಂತ ಅನ್ಕಂದಿದೀನಿ. ಆದ್ರೆ ಈ ಗೊಬ್ಬರ ಪೊಬ್ಬರ ಎಲ್ಲವ ಎಲ್ಲಿಂದ ತರೋದು, ಹೆಂಗ್ ತರೋದು? ಮತ್ತೊಮ್ಮೆ ನೀ ಕಾಣಂಗೆ ಈಗ ಒಂದ್ 3-4 ವರ್ಷದಿಂದವ ಸಿಕ್ಕಾವಟೆ ಕಲಬರಕೆ ಅಂತ ಹೇಳ್ತಾವ್ರೆ, ಗುರುತಿಸದವ್ರು ಹೆಂಗೆ ಅಂತ ನನಗೆ ಬಹಳ ಯೋಚನೆ ಆಗ್ಬಿಟ್ಟೈತ್ ನೋಡು. ನನ್ಗೆ ನೋಡು, ಅದಕ್ಕೆ ಮೊನ್ನೆ ದಿವಸ ಯೋಚನೆ ಮಾಡ್ತಾ ಕೂತಿದ್ದೆ, ಇದೇನಪ್ಪ ಈ ತರವ ಅಂತ ಹೇಳ್ಬಿಟ್ಟು. ಈಗ ಮೋಸ ಮಾಡೋರು ಜಾಸ್ತಿಯಾ, ಯಾರು ಮೋಸ ಹೋಯ್ತಾರೋ ಅವ್ರಿಗೆ ಮಾಡೋದು. ಈಗ ರೈತರಿಗೆ ಕಮ್ಮಿ ಮೋಸ ಮಾಡಕ್ಕೆ ಕಣ, ಅಯ್ಯೋ ಎಲ್ಲ ತರದಲ್ಲೂ ನಿನ್ಗೆ ನೋಡು ಮಾರಾಟ ಮಾಡೋದ್ರಲ್ಲೂ ಮೋಸ ಮಾಡ್ತಾರೆ. ಆಯ್ತಾ, ನೀನೇ ಹೇಳದಲ್ಲಪ್ಪ, ಈಗ ಗೊಬ್ಬರ ಎಲ್ಲ ಕಲಬೆರಕೆ ಅದು ಇದು ಎಲ್ ತರದು ಏನ್ ಮಾಡೋದು ಅಂತ ಗೊತ್ತಾಯ್ತಿಲ್ಲ ಅಂತ ಹೇಳ್ಬಿಟ್ಟು ಈ ತರದ್ದು ಮಾಡ್ತಾರೆ. ಈ ರೈತ ಏನಾದ್ರು ಮಾರ್ತೀನಿ ಅಂತ ಹೋದ್ರೆ ಅಲ್ಲೂ ಮೋಸ ಮಾಡ್ತಾರೆ. ಯಾರ ಕಾಸಿಗೆ ಹೋಗೋದ, ಮೂರ್ ಕಾಸಿಗೆ ತಗೋಬಿಡೋದು. ಇದು ನಮ್ಗೆ ಇಲ್ಲಿ ಸಮಸ್ಯೆ ಕೊಡದೆ ದಲ್ಲಾಳಿಗಳು. ಈ ಮೂರ್ ಕಾಸು ಬೆಲೆ ಬಾಳದ, ಆರ್ ಕಾಸಿಗೆ ತಂದ್ಬಿಟ್ಟು ಮಾರಾಟ ಮಾಡ. ಈಗ ನಮ್ ರೈತರು ಎಲ್ಲಿವರೆಗೂ ಸ್ವಲ್ಪ ಇದು ತಿಳ್ಕೊಳ್ಳೋದಿಲ್ವೋ, ಎಚ್ಚರಿಕೆ ವಹಿಸೋದಿಲ್ವೋ, ಅಲ್ಲಿವರೆಗೂ ಈ ತರದ ಪ್ರಾಬ್ಲಮ್ ಇದ್ದಿದ್ದೆ ಶಂಕರಣ್ಣ. ಈಗ ಏನೋ ಬಂದ್ಬಿಟ್ಟು ನಾಜುಕ್ ಆಗ್ಬಿಟ್ಟು ನಿಮ್ ಬೆಳೆ ಹೆಂಗ್ ಬರ್ತದೆ ಹಿಂಗ್ ಬರ್ತದೆ ಅಂತ ಹೇಳ್ಬಿಟ್ಟು ಈಗ ಮೊಬೈಲ್ ಬೇರೆ ಹಿಡ್ಕೊಂಡ್ಬತ್ತಾರೆ. ಯಾವ ಇಟಿಟರ ಆಗಿರ್ತಾವೆ ನೋಡಿ, ನಮ್ಮ ಗೊಬ್ಬರವನ್ನ ಬಳಸಿ ಹಿಂಗ್ ಬೆಳೆದವ್ರೆ ಹಂಗ್ ಬೆಳೆದವ್ರೆ, ಏನ್ ಹಸಿರು ನಳನಳಿಸ್ತೈತೆ ಹಂಗೆ ಹಿಂಗೆ ಅಂತ ಹೇಳಿ ಅಂತಾರೆ. ಆಗ್ಲೇ ಒಂದ್ ಮಾತು ಹೇಳಿಲ್ವಾ, ಗೆಂಡೆ ಬರೀ ನೀನು ಗಿಡ ನೋಡ್ಬಿಟ್ಟು ಹೇಳೋದಲ್ಲ, ಒಳಗಡೆ ಗೆಂಡೆ ಹೆಂಗಿರ್ತವೆ ಅದ್ರ ಮೇಲೆ ಅಂತ ಹೇಳ್ಬಿಟ್ಟು ಹಂಗೆ. ಈಗ ಮೊನ್ನೆ ಅದನ್ನೇ ಹೇಳ್ತಿದ್ದೆ ಯಾರ ಕೈಲ ನಾನು, ಈಗ ಸಂಬರ್ ಸೊಪ್ಪು ತಗೊಂಬರ್ಬೇಕು ಬೇಕು ಸ್ವಲ್ಪ ತಗೊಂಬನಿ ಅಂತ ಹೇಳ್ಬಿಟ್ಟು ಮನೇಲಿ ಜೋರ್ ಮಾಡ್ಬಿಟ್ರು. ಮನೆ ದಿವಸ ನಾನ್ ಹಿತ್ಲಲ್ಲಿ ಹಾಕಿದ್ನಲ್ಲ ಅವೆಲ್ಲ ಮಳೆಗೆ ನಿಗದ್ಕೊಂಡ್ಬಿಟ್ಟು ಹೋಗ್ಬಿಟ್ಟ. ಆಯ್ತಾ, ತರಣ ಅಂತ ಹೋದೆ ಶಂಕರಣ್ಣ, 10 ರೂಪಾಯಿಗೆ 3 ಅಂತ ಮಾರ್ತಾ ಇದ್ರು. 10 ರೂಪಾಯಿಗೆ 3 3 ಅಂತವ ಅವತ್ತು ನಿನ್ನ ದಿವಸ 10 ರೂಪಾಯಿಗೆ ಒಂದ್ ಕೊಟ್ಟವ್ರೆ, 10 ರೂಪಾಯಿಗೆ 3 ಅಂತ ಹೇಳ್ಬಿಟ್ಟು 10 ರೂಪಾಯಿಗೆ 3 ಹೇಳ್ತಾರಲ್ಲ, ಇನ್ಯಾಕೆ ನಾನು ಬಯಸ್ಕೊಳ್ಳೋದು ಮತ್ ಮತ್ತೆ ಅಂತ ಅನ್ಕೊಂಡು 3 ತಗೊಂಡೋದ್ರೆ ಹೆಂಗು ನಮ್ಗೊಂದು ವಾರ ಆಯ್ತಾವಲ್ಲಪ್ಪ ಅಂತ ಅನ್ಕೊಂಡು 10 ರೂಪಾಯಿ ಕೊಟ್ಟೆ. 3 ತಗೊಂಡೋದೆ, 3 ತಗೊಂಡೋಗಿ ಇಟ್ಟೆ. ಅರ್ಜೆಂಟ್ ಅರ್ಜೆಂಟ್ಗೆ ನಮ್ಮ ಮನೆಯವರು ಒಂದ್ ಕತ್ತರಿಸ್ಕೊಬಿಟ್ಟು ಚಿಂತೆ ಮಾಡ್ಬಿಟ್ರು. ನಾನು ಹೇಳಿದೆ 3 ತಂದಿದ್ದೀನಿ, ಒಂದ್ ತಂದಿರೋದಲ್ಲ, ಯಾಕಂದ್ರೆ ಇಷ್ಟು ಸೊಂದೇ ತಂದಿದ್ದು, ಯಾಕಂದ್ರೆ 20 ರೂಪಾಯಿಗೊಂದು 15 ರೂಪಾಯಿಗೊಂದು ಕಮ್ಮಿ ಅಂದ್ರೆ 10 ರೂಪಾಯಿಗೊಂದು 3 ತಂದಿದ್ದೀನಿ, ಒಂದ್ ನಿನ್ ಬಳಕೆ ಮಾಡ್ಕ, ಇನ್ನೊಂದ ಎಲ್ಲಾರ ಫ್ರಿಡ್ಜ್ ಐತಲ್ಲ ಫ್ರಿಡ್ಜ್ ಇಟ್ಕೊಬಿಟ್ರೆ ಇರ್ತದೆ ಅಂತ ಹೇಳ್ಬಿಟ್ಟು ಈ ಅಮ್ಮ ಮರ್ತು ಬಿಡ್ತದ. ಮರ್ತು ಬಿಡ್ತು ಅಂತ ಅಂದ್ರೆ ಅರ್ಜೆಂಟ್ಗೆ ಮರ್ತು ಬಿಟ್ಟು ಅಲ್ಲೇ ಐತೆ ಅದು. ನಾನು ಅವತ್ ಸಾಯಂಕಾಲ ಒಂದ್ಸರಿ ನೋಡಿದೆ, ತೆಗೆದಿಟ್ಟಿಲ್ವಲ್ಲ ಅಂತ ಅನ್ಕೊಂಡು, ಇರ್ಲಿ ಬಿಡಿ ಈಗ ಮಳೆಗಾಲ ಅಲ್ವಾ, ಮಳೆಗಾಲ ಏನು ಆಗಿಲ್ಲ ಬತ್ತಿಲ್ವಲ್ಲ ಇರ್ಲಿ ಅಂತ ಅನ್ಕೊಂಡು ಸುಮ್ನೆ ಅದೇ ಬೆಳಕಾರ ನೋಡ್ತೀನಿ ಅಲ್ಲೇ ಐತೆ ಅದಿಟ್ಟಿಲ್ಲ. ನಾನು ತೆಗೆದಿಟ್ಟಿದ್ರೆ ಆಗೋದು ಶಂಕರಣ್ಣ, ನಾನು ಇಡ್ಲಿಲ್ಲ ಬೆಳಕಾರದ್ರು ಹಂಗೆ ಐತೆ. ಆಮೇಲೆ ಇಡಬೇಕು ಅಂತ ಅಂದೆ, ಆಮೇಲೆ ಯಾರೋ ಬಂದ್ರು ಯಾವ್ದೋ ಫೋನ್ ಬತ್ತು ಅಂತ ಅನ್ಕೊಂಡು ಅಲ್ಲೇ ಉಳ್ಕೊತ್ತು. ಮತ್ತೆ ಅವತ್ತಿನ ಬೆಳಗ್ಗೆ ಸಾಯಂಕಾಲ ನೋಡ್ತೀನಿ ನಾನು, ಅವಾಗ್ಲೂ ಹಂಗೆ ಐತೆ. ಒಂದ್ ಚೂರಾರು ಬತ್ಬೇಕು ಬಿಡ್ಬೇಕು ಅದು, ಈ ಕಿತ್ಕೊಂಡ್ ಬಂದವ್ ನಂಗೈತೆ ಡ್ರೆಸ್ ಆಗಿ. ಆಮೇಲೆ ಏನಪ್ಪ ಇದು ಅಂತ ಅನ್ಕೊಂಡು ನನಗೆ ಹೆದರ್ಕೆ ಆಗ್ಬಿಡ್ತು. ಯಾಕೆ ಅಂತ ಅಂದ್ರೆ ಸಾಮಾನ್ಯ ಸಂಬರ್ ಸಪ್ತು ಅಂದ್ರೆ ಒಂದ್ 2 ಗಂಟೆ 3 ಗಂಟೆ 3 ಗಂಟೆ ಕಳೆದ್ಮೇಲೆ ಸ್ವಲ್ಪ ಮಂಕ್ ಆಯ್ತದೆ, ಆಮೇಲೆ ಇಳಿಬಿಟ್ಬಿಡ್ತದೆ ಕಿವಿ ಇಳಿಬಿಟ್ಟಂಗೆ ಇಳಿಬಿಟ್ಬಿಡ್ತದೆ. ಇದೇನ್ ನಿಗಿನಿಗೆ ಅಂತ ಏನು ಈ ಕಿತ್ಕೊಂಡ್ ಬಂದವನಂಗೆ ಹೊಳಿತೈತೆ. ಆಮೇಲೆ ಹೇಳದೆ ಫ್ರಿಡ್ಜ್ ಅಲ್ಲಿ ಹಿಡ್ದನ್ ಇದ್ ಒಳ್ಳೇದಾಯ್ತು, ಇದ್ ನೋಡಿದ್ರೆ ನಮ್ಗೆ ಯಾಕೋ ಡೌಟ್, ಇದು ಸಾಮಾನ್ಯವಾಗಿಲ್ಲ, ಇದು ಒಳ್ಳೆ ಸಾಂಬಾರ್ ಆಗಿದ್ರೆ ಬತ್ಬೇಕಾಯ್ತು ಇಷ್ಟೊತ್ತು, ಕಿವಿ ಇಳಿಬಿಡ್ಬೇಕಾಯ್ತು. ಇದು ಎರಡನ್ನು ಮಾಡಿಲ್ಲ, ಮದ್ದು ತಗೊಂಡೋಗಿ ತಿಪ್ಪಿ ಗಸಿ ಅಂತ ಹೇಳ್ಬಿಟ್ಟು ಎಸ್ಬಿಟ್ಟು ಅದಕ್ಕೆ 10 ರೂಪಾಯಿಗೆ 3 ಕೊಟ್ಟ ಇವನು ಅಂತ ಅನ್ಕೊಂಡು ಬಂದೆ ಶಂಕರಣ್ಣ. ಅಂದ್ರೆ ನೀನು ಹೇಳಿದ್ದು ಬಹಳ ಈಗ ನಂಗೆ ಹುಸಿ ಯೋಚನೆ ಹತ್ಕತ್ತು. ಕೆಮಿಕಲ್ ಸ್ಪ್ರೇ ಮಾಡಿ ಅದ್ರ ಜೊತೆಗೆ ನಮ್ ರೈತರನ್ನ ಹೆಂಗ್ ವಂಚನೆ ಮಾಡ್ತಾರೆ, ಮತ್ತೆ ಸಾರ್ವಜನಿಕರನ್ನ ಯಾವ ತರ ಮೋಸ ಮಾಡ್ತಾರೆ ಅನ್ನೋದಕ್ಕೆ 10 ರೂಪಾಯಿ 3 ಕೊಟ್ಟು ಅದಕ್ಕೆ ಏನಾಗಿ ಬೆಳೆದಿದ್ನು, ಅದೇನು ಚೆನ್ನಾಗಿತ್ತು ಬೀಜ ಇಲ್ವೋ ಯಾರಿಗೆ ಗೊತ್ತೋ, ಯಾರಿಗೆ ಗೊತ್ತೋ ಬೀಜ ಇಲ್ಲ. ಅದು ನನ್ನ ಪ್ರಕಾರ ಏನೋ ಒಂದು ಕೆಮಿಕಲ್ ಸ್ಪ್ರೇ ಮಾಡ್ತಾರೆ ನಮ್ಮ ಮೀನ ಕೇಳ್ದಂಗೆ, ಏನೋ ಸ್ಪ್ರೇ ಮಾಡಿದ್ರೆ ಬತ್ತದ ಇಲ್ಲ, ಅದು ಒಂದ್ 2-3 ದಿವಸ ಹಂಗೆ ಇರಬೇಕು. ಅಯ್ಯೋ ಹಿಂಗೆ ಮಾಡಿ ಶಂಕರಣ್ಣ, ನಮ್ಗೆ ಏನೇನ್ ತಿನ್ನಿಸ್ತಾರೋ, ನಮ್ಮ ಆರೋಗ್ಯ ಎಷ್ಟು ಮಟ್ಟಿಗೆ ಆಗೈತೋ, ಮುಂದಕ್ಕಿನ್ನೆ ಅಂತ ದಿವಸಗಳಾಗುತ್ತವೋ, ನಾವೇನೇನು ಅನುಭವಿಸ್ಬೇಕು ಇವೆಲ್ಲ ಗೊತ್ತಾಯ್ತಿಲ್ಲ. ಆಯ್ತಾ, ಈಗ ಅದನ್ನೇ ಹೇಳಿದ್ನಲ್ಲ, ಈಗ ಅದು ನಿಗಿನಿಗೆ ಅಂತ 3 ದಿವಸ ಕಾಣ್ತಾ ಇತ್ತು ಅಂತ ಹೇಳ್ಬಿಟ್ಟು ಈಗ ನಾವು ವಿಡಿಯೋದಲ್ಲಿ ತೋಡಿಸಿದ ತಕ್ಷಣ ನೋಡಿ, ನಮ್ ಮೆಣಸು ಹಿಂಗ್ ಬಂದೈತೆ, ನಮ್ಮ ಆಲೂಗಡ್ಡೆ ಹಿಂಗ್ ಬಂದೈತೆ, ನಮ್ ಜೋಳ ಹಿಂಗ್ ಬಂದೈತೆ, ಈ ತರ ಎಲ್ಲ ಹೇಳ್ಬಿಟ್ಟು ಇಷ್ಟು ಚೆನ್ನಾಗಿ ಬರ್ತದಲ್ಲ ಅಂತ ಅನ್ಕೊಂಡು ಆಸೆ ಹುಟ್ಟಿಸ್ಬಿಡ್ತಾರೆ. ನೀವು ತಗೊಂಡ್ ಹಾಕಿ ಹೆಂಗ್ ಬರುತ್ತೆ ಗೊತ್ತಾ, 20 ದಿವಸ ಮೇಲೆ ಬಂದ್ಬಿಟ್ಟು ನಿಮ್ದೇ ವಿಡಿಯೋ ಮಾಡ್ಬಿಡ್ತೀವಿ ಅಂತ, ವಿಡಿಯೋದಲ್ಲಿ ಬರ್ತೀವಿ ಅಂತ ಒಂದು ಆಸೆ ಹುಟ್ಟಿಸ್ಬಿಡ್ತಾರಲ್ಲ, ಅದಕ್ಕೆ ನಾವು 1 ರೂಪಾಯಿ ಬೆಲೆ ಬಾಳೋದು 100 ರೂಪಾಯಿ ಕೊಟ್ಬಿಟ್ಟು ತಗೊಂಡ್ಬಿಡೋದು ಶಂಕರಣ್ಣ. ತಗೊಂಡ್ ಈ ತರ ಆಗಿ ಈ ರೈತರಿಗೆ ಎಲ್ಲ ಕಡೆಯಿಂದಲೂ ಬರೀ ಮೋಸ. ಈಗ ನೋಡಪ್ಪ, ನಾವ್ ಎಲ್ಲಿವರೆಗೂ ಮೋಸ ಹೋಯ್ತೀವೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಈಗ ಬಂದರ್ಗಂಗೆ ಹಂಗ್ ಬತ್ತದ ಹಿಂಗ್ ಬತ್ತದೆ ಅಂತ ಹೇಳ್ಬಿಟ್ಟು ಈಗ ನಿನ್ಗೆ ಏನು ಗೊತ್ತಿಲ್ಲಪ್ಪ ಅದ್ರ ಬಗ್ಗೆ, ನೀನ್ ಏನು ಗೊತ್ತಿಲ್ಲದೆ ನೀನ್ ಸುಮ್ಮನಿದ್ರೆ ಹೂ ಹೂ ಅಂತ ಅನ್ಕೊಂಡ್ರೆ ಹೂ ಹೂ ಅಂತ ಕೊಟ್ಬಿಟ್ಟು ನಿನ್ ಕೊಟ್ಟೆ ಹೋಗೋದವ್ರು. ಆಯ್ತಾ, ಮುಗ್ಧ ಮನಸ್ಸುಗಳಿಗೆ ಎಷ್ಟು ಮೋಸ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದಕ್ಕೋಸ್ಕರ ಗೊತ್ತಿರ್ಲಿ ಗೊತ್ತಿಲ್ಲದೆ ಇರ್ಲಿ ಒಂದ್ 2 ಪ್ರಶ್ನೆ ಕೇಳ್ಬಿಡುದು ನೀನು, ಇದೇನು ಯಾವ ಕಂಪನಿ ಮಾಡೋದು ಎಲ್ಲಿ ಮಾಡೋದು ಇದರಿಂದ ಏನ್ ಪ್ರಯೋಜನ ಅಂತ ಹೇಳ್ಬಿಟ್ಟು ಅವ್ರು ಏನೋ ಒಂದ್ ಹೇಳಿರ್ತಾರಲ್ಲಪ್ಪ, DAP ಐತೆ ಯೂರಿಯಾ ಐತೆ ಅದೈತೆ ಇದೈತೆ ಅಂತ ಹೇಳ್ಬಿಟ್ಟು ಎಷ್ಟು ಪ್ರಮಾಣದಲ್ಲಿ ಐತೆ ಅಂತ ಕೇಳು. ನೀವ್ ಬರೀ ಮೂರ್ ಪ್ರಶ್ನೆ ಕೇಳೋ ಶಂಕರಣ್ಣ, ಸುಸ್ತಾಗೋಯ್ತಾರ, ಸುಸ್ತಲ್ಲ, ನಾಲ್ಕನೇ ಪ್ರಶ್ನೆ ನಿನ್ ಕೇಳಕ್ಕೆ ನಿನ್ ಎದುರುಗಡೆ ಇರಕ್ಕಿಲ್ಲ. ಈಗ ಮೂರ್ ಪ್ರಶ್ನೆ ಕೇಳಿದ ತಕ್ಷಣ ಇವನ್ಗ ಅಷ್ಟು ಈಸಿ ಅಲ್ಲ ನಾವು ಮೋಸ ಮಾಡ್ಕೊಳ್ಳೋದು, ಏಮರ್ಸೋದು. ಸ್ವಲ್ಪ ಒಂಚೂರು ಇವನ್ ಒಂಚೂರು ಬುದ್ಧಿವಂತ ಅವನ ಶಂಕರಣ್ಣ, ಯಾಕೆ ಇಲ್ಲಿ ಇದ್ರೆ ಸರಿ ಹಾಕಿಲ್ಲ ಅಂತ ಅನ್ಕೊಂಡು ಕಾಲ್ ಕಿತ್ ಬಿಡ್ತಾರೆ, ಕಾಲ್ ಕಿತ್ ಬಿಡ್ತಾರೆ. ಅದಕ್ಕೆ ಒಂದ್ ನಾಲ್ಕು ಪ್ರಶ್ನೆ ರೆಡಿ ಮಾಡಿ ಇಟ್ಕೊಂಡ್ರೆ ನೀನ್ ಯಾವಾಗ್ಲೂ ಅಂದ್ರೆ ಈ ತರದವ್ರು ಬಂದಾಗ ನಾವು ಫಸ್ಟ್ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಿದ್ಯಾ, ಇರ್ಬೇಕು ಪ್ರಶ್ನೆ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ಯಾವಾಗ್ಲೂ. ಈಗ ನೋಡಪ್ಪ ಏನೇ ಮಾರಕ್ ಬಂದ್ರು ಈಗ ಅದ್ರಲ್ಲಿ ಏನೈತೆ ಅಂತ ಕೇಳ ಫಸ್ಟ್ ನೀನು ಏನೈತೆ. ಈಗ ಅವ್ರು ಏನೋ ಒಂದ್ ಹೇಳ್ತಾರೆ, ಯೂರಿಯಾ ಐತೆ, DAP ಐತೆ, ಅಮೋನಿಯಂ ಐತೆ, ಅದೈತೆ ಇದೈತೆ ಅಂತ. ಇದೇನೈತೆ, ಇದ್ ಯಾಕೆ ಬಳಕೆ ಮಾಡ್ತಾರೆ, ಯಾವಾಗ ಮಾಡ್ಬೇಕು, ಎಷ್ಟು ಪ್ರಮಾಣದಲ್ಲಿ ಐತೆ ನಿನ್ನ ಬಾಟ್ಲಿ ಒಳಗಿದ ಅಂತ ಕೇಳಿದಾಗ ಅವಾಗ ಗೊತ್ತಾಗ್ತದೆ ಇವನ್ಗೆ, ಓ ಇಲ್ಲ ಇಲ್ಲ ಇದು ಸಾಮಾನ್ಯವಾದ್ದಲ್ಲ, ಇದು ಸ್ವಲ್ಪ ಇದೊಂಥರ ಲಕ್ಷ್ಮಿ ಪಟಾಕಿ ಇದ್ದಂಗೆ, ಯಾವಾಗ ಸೌಂಡ್ ಮಾಡ್ತದೆ ಏನೋ ಅಂತ ಅನ್ಕೊಂಡು ಸ್ವಲ್ಪ ಜಾಗೃತರ ಆಗ್ಬಿಡ್ತಾರೆ. ಇಲ್ಲ ಅಂದ್ರೆ ಶಂಕರಣ್ಣ, 100 ರೂಪಾಯಿ ಬೆಲೆ ಬಾಳದ 1,500 ರೂಪಾಯಿ ಕೊಡೋದು, 1,500 ರೂಪಾಯಿ ಕೊಡ್ತಾರೆ, 1,000 ರೂಪಾಯಿ ಕಂಪ್ನಿಗಂತೆ, 500 ರೂಪಾಯಿ ಇವ್ರಿಗಂತೆ. ಇನ್ ಯಾಕೆ ಬದುಕಬಾರ್ದು ಜನ ಬದುಕೋದು? ಇಲ್ಲಿ ನಾವು ಹುಳ್ಳಿ ರಾಗಿ ಎಲ್ಲ ಬೆಳ್ಕೊಂಡು ಹೊತ್ತು ಹೊತ್ತು ನಾವು ಇದೇ ಮನೇಲಿ ಇದೀವಿ ಆಯ್ತಾ. ಅವ್ರು ಹೊರಲಿಲ್ಲ ಮಾಡ್ಲಿಲ್ಲ ಏನ್, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂಡು ದೊಡ್ಡರಾಯ್ತವ್ರೆ ನಮ್ ತಗೊಂಡು. ದಲ್ಲಾಳಿಗಳೇ ಹಂಗಾಯ್ತಾ ಇರೋದು ಹೇಳ್ದಂಗೆ, ರೈತರು ಅದೇ ಮನೆ ಅದೇ ಕತೆ ಅದೇ ಇದ್ರಲ್ಲಿ ಇರ್ತಾರೆ. ದಲ್ಲಾಳಿಗಳು ಇವ್ರ ಹತ್ರ ಇಸ್ಕೊಂಡು ಹೋಗಿ ಮಾರಾಟ ಮಾಡ್ತಾರಲ್ಲ, ಮನೆ ಮೇಲೆ ಮನೆ ಕಟ್ಕೊಂಡು. ಏನಾಗಿದೆ ಗೊತ್ತಾ ಮೀನಕ, ಈಗ ಕೆಲವೇ ಕೆಲವರು ಒಂದ್ ಹಳ್ಳಿನಲ್ಲಿ ಒಂದ್ 4 ಜನ 5 ಜನ ಮಾತ್ರ ಸ್ವಲ್ಪ ಉದ್ದಾರ ಆಗವ್ರೆ, ಇನ್ 95 ಜನ ಹಂಗೆ ಅವ್ರೆ. ಈಗ ಉದಾಹರಣೆ ಹೇಳ್ಬೇಕು ಅಂತ ಅಣ್ಣಯ್ಯ, ನೀನ್ ಆಗ್ಲೇ ಹೇಳ್ದಂಗೆ ಅದಿಷ್ಟ ಅಗ್ಲದ ಮೊಬೈಲ್ ಅದಕ್ಕೆ ಕೇಳೋದು ಟ್ಯಾಬು ಅಂತಂದ್ಲು ಮೀನಕ. ಈಗ ನೀ ಕಣಂಗೆ ನಮ್ಗಿಂತ ಚೆನ್ನಾಗಿ ಸಮೃದ್ಧವಾಗಿರೋದು ಯಾರಪ್ಪ ಅವಳೆ? ಮತ್ತೆ ಅದನ್ನೇ ಹೇಳಿದ್ದು, ನಿಮ್ಮಂತವ್ರು ಅಂತದನ್ನೆಲ್ಲ ನೋಡಿದಾಗ ಚೆನ್ನಾಗಿ ಬೆಳವಣಿಗೆ ಆಯ್ತಿರಲ್ಲ, ನಮ್ ಜೊತೆ ಸ್ವಲ್ಪ ನೀವು ಕೈ ಜೋಡಿಸ್ಬೇಕು, ಹೇಳ್ಕೊಡ್ಬೇಕು ತಪ್ಪು ಯಾವ್ದು, ಆಮೇಲೆ ತಿಳುವಳಿಕೆ ಹೇಳ್ಕೊಟ್ಟಷ್ಟುವೆ ನಮಗೆ ಬೆಳೆಯಕ್ಕೆ ಅನುಕೂಲ ಆಯ್ತದೆ, ಮತ್ತೊಮ್ಮೆ ನಾವು 4 ಜನಕ್ಕೆ ಒಳ್ಳೆ ತಿನ್ನಿಸ್ಬೋದಾ? ಅದೇ ಮತ್ತೆ ನಾನು ನಿಮ್ಮಿಬ್ರು ಹತ್ರ ಯಾವಾಗ್ಲೂ ಹಂಚ್ಕೊಳ್ಳಲ್ವಾ ಸಂಕ್ರಣ, ಎಲ್ಲ ಪ್ರತಿ ವಿಷಯನೂ ಹೇಳ್ಕತ್ತೀನಪ್ಪ. ಅಂದ್ರೆ ಬ್ಯಾಂಕಿನ ಬ್ಯಾಲೆನ್ಸ್ ಮಾತ್ರ ಹೇಳಕ್ಕಲ್ಲ ಅಷ್ಟೇ. ಈಗ ನಮ್ದು ಏನೋ ಅಂದ್ರೆ ಶಂಕರಣ್ಣ, ಈ ಗೊಬ್ಬರ ಖರೀದಿನಲ್ಲಿ ಬಾರಿ ಸ್ವಲ್ಪ ಮೋಸ ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ ಕೇಳ್ತಾ ಇರ್ತಕ್ಕನಪ್ಪ ನಾವು ಆಯ್ತಾ. ಅದಕ್ಕೆ ಈಗ ಕೃಷಿ ಇಲಾಖೆ ಒಂದಷ್ಟು ಮಾನದಂಡ ಕೊಡ್ಬಿಟ್ಟವ್ರೆ, ನೀವು ರಸಗೊಬ್ಬರ ಕೊಂಡ್ಕೊಳ್ಳುವಾಗ ಒಂದು ಈ ತರದ್ದು ಪ್ರೊಸೀಜರ್ ಫಾಲೋ ಮಾಡಿ, ಇಂತಿಂತದ್ ಇರಬೇಕು ಅಂತ ಇದೆ, ಅದ್ ಸರಿಯಾಗೈತೋ ಇಲ್ವೋ. ಈಗ ನಮ್ಮ ಅರ್ಜೆಂಟ್ಗೆ ಇವತ್ ಮಳೆ ಬಂದೈತೆ, ಬೆಳಗ್ಗೆ ಮಳೆ ಬರ್ತದೆ, ತಾಂಡೋಗ್ಬಿಟ್ಟು ಬಿತ್ ಬಿಡೋದ ಮಾಡದ ಅಂತ ಹೇಳ್ಬಿಟ್ಟು ಕೇಳಿದಷ್ಟು ದುಡ್ಡು ಕೊಡೋದು, ಬಂದ್ಬಿಡೋದು. ಮೊದಲೆಲ್ಲ ಸೈಕಲ್ ಹಾಕೊಂಡ್ ಬರೋ, ಈಗ ಬೈಕ್ ಮೇಲೆ ಇಟ್ಕೊಂಡ್ ಬರ್ತೀವಿ ಆಯ್ತಾ. ಇನ್ ಕೆಲವರು ಮೀನಕ್ಕನ್ನ ಕಾರಿನ ಡಿಕ್ಕಿಗೆ ಇಟ್ಕೊಂಡ್ಬರ್ತಾಳು ಆಯ್ತಾ. ಅದಕ್ಕೋಸ್ಕರವ ಕೆಲವು ಕೊಟ್ಬಿಟ್ಟವ್ರು, ಅವ್ರು ಈಗ ಕಲಬೆರಕೆ ಎಲ್ಲ ಜಾಸ್ತಿ ಆಯ್ತೈತಲ್ಲ, ಹಂಗಾಗಿ ಕಂಪ್ಲೇಂಟ್ ಕಂಪ್ಲೇಂಟ್ ಎಲ್ಲ ಜಾಸ್ತಿ ಬರ್ತಾವೆ. ಒಂದಷ್ಟು ನೀವು ಅದು ಖರೀದಿ ಮಾಡುವಾಗ ಒಂದಷ್ಟು ಅಂಶಗಳ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಅಂದ್ರೆ ಅದು ಚೀಟಿನಲ್ಲಿ ಇರ್ತದ ಅಥವಾ ಚೀಲದ ಮೇಲೆ ಬರ್ದಿರ್ತಾರೆ? ಅದನ್ನೇ ಹೇಳ್ತೀನಿ ಕೇಳಿಗ. ಈಗ ನೋಡಿ, ಫಸ್ಟ್ ನಾವು ಈ ಮೂಟೆ ಗೊಬ್ಬರ ತಗೊಳಕ್ಕೆ ಅಂತ ಹೋದಾಗ ಮೊದಲು ಬಾಯಿ ಹೊಲ್ದವರೋ ಇಲ್ವೋ ಅಂತ ನೋಡ್ಬೇಕು. ಕರೆಕ್ಟ್ ಆಗಿ ಬಾಯಿ ಹೊಲ್ದವರೋ ಇಲ್ಲ, ನೀನು ಬಾಯಿ ಹೊಲ್ದವ್ರೆ ಅಂತಂದಾಗ ನನ್ ನೆನಪಾಯ್ತು, ಕೈಯಿಂದ ಬಾಯಿ ಚೀಲ ಕಟ್ಟಿರ್ಬೇಕ ಅಥವಾ ಮಿಷಿನ್? ಇಲ್ಲ, ಈಗ ಮಿಷಿನ್ ನಲ್ಲೇ ಹೊಲ್ದಿರ್ಬೇಕು ಅಂತ ರೂಲ್ಸ್ ಮಾಡ್ತಾರೆ. ಮಿಷಿನ್ ನಲ್ಲೇ ಹೊಲ್ದಿರ್ಬೇಕು, ಮಿಷಿನ್ ನಲ್ಲಿ ಹೊಲ್ದಿದ್ದನ್ ಮಾತ್ರ ನೀವು ತಗೋಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಕೆಲವು ಈ ಹಳೆ ಕಂಪ್ನಿಗಳಿದ್ದ ಶಂಕರಣ, ಕೈಯಲ್ಲೇ ಮಿಷಿನ್ ನಲ್ಲಿ ಹೊಲ್ದಂಗ್ ಹೊಲಿಯರು ಅವರು. ನಾವು ಕೈಯಲ್ಲೇ ಹೊಲಿತೀವಿ ಅಂತ ಅನ್ಕೊಂಡು ಆ ತರದನ್ನು ಮಾಡ್ತಾರೆ, ಆದ್ರೆ ಅದು ಸೀಲ್ ಆಗಿರ್ಬೇಕು. ಕೈಯಲ್ಲಿ ಹೊಲ್ದಿರೋದಿದ್ರೆ ಸೀಲ್ ಆಗಿರ್ಬೇಕು. ಕೊನೆಗೆ ಆ ಕಡೆ ಕಡಿಕೊಂಡು ಟ್ಯಾಗ್ ಏನೋ ಹಾಕ್ಬಿಟ್ಟು ಅದು ಹಿಂದೆಲ್ಲವ ಕೈಯಲ್ಲೇ ಹೊಲ್ಕೊಂಡು ಮಾಡರು ಆ ತರದನ್ನ, ಅದು ಅದು ಸೀಲು. ಸೀಲ್ ಅಂದ್ರೆ ಮೋರು ಅಂತೀವಲ್ಲ, ಅದು ಮೋರ್ ಮಾಡಿರ್ತಾರೆ. ಅದು ಅಲ್ಲೇ ಆಗಿರ್ತದ ಫ್ಯಾಕ್ಟ್ರಿಲೇ, ಅಂದ್ರೆ ಎಲ್ಲೂ ಮಾಡಂತದಲ್ಲ ಅದು, ಅಲ್ಲಿಂದ ಫ್ಯಾಕ್ಟ್ರಿಯಿಂದಲೇ ಆಗ್ಬಿಟ್ಟು ಬಂದಿರ್ಬೇಕು ಆಯ್ತಾ. ಆಮೇಲೆ ನಾವ್ ಯಾವಾಗ್ಲಾರು ತಗೊಳ್ಳಿ ಶಂಕರಣ, ನಾನು ಇದೊಂದು ನಾನು ಬಾರಿ ಯಾವಾಗ ಎಲ್ಲರಿಗೂ ಹೇಳ್ತಾ ಇರ್ತೇನೆ. ಇವತ್ತು ಮೋಸ ಅನ್ನೋದು ಹೆಂಗೈತೆ ಅಂತ ಅಂದ್ರೆ, ಅದು ಎಲ್ಲ ಕಡೆ ದೇವ್ರವನೇ ಅಂತಾರ, ಹಂಗೆ ಮೋಸ ಅನ್ನೋದು ಎಲ್ಲ ಕಡೆ ಐತೆ. ಇದು ನಿಜವಾದ ಮಾತ್ರ ಮಾತ್ರ ಯಾಕೆ ಅಂತ ಅಂತಂದ್ರೆ, ಮೋಸ ಅನ್ನೋದು ಎಲ್ಲ ಕಡೆ ಇದ್ದೈತೆ ಶಂಕರಣ್ಣ. ಎಲ್ಲರೂ ಮೋಸ ಮಾಡೋದನ್ನೇ ನೋಡ್ತಾರ ಹೊರತು ಉದ್ದಾರ ಮಾಡೋದು ಒಬ್ರು ನೋಡೋದಿಲ್ಲ. ಹಂಗಾಗಿ ಈ ಮೋಸ ಎಲ್ಲ ಕಡೆ ಇರೋದ್ರಿಂದ ಏನ್ ಮಾಡ್ಬೇಕು ಅಂತ ಅಂದ್ರೆ, ಗುರ್ತಿರ್ಲಿ ಪರಿಚಯ ಇರ್ಲಿ, ನೀನು ಒಂದ್ಸರಿ ತೂಕ ಮಾಡ್ಸ್ಕೊಂಡ್ ತರಬೇಕು. ನೀನ್ 50 ಕೆಜಿ ಗೊಬ್ಬರ ಚೀಲ ತಗತಿದ್ಯಾ ಅಂತ ಅಂದ್ರೆ ನೀನ್ ತೂಕ ಮಾಡ್ಬೇಕದ. ನೋಡಪ್ಪ ಇದನ್ನ ಸ್ಕೇಲ್ ಮೇಲೆ ಇಟ್ಬಿಟ್ಟು ಇಡು, ತೂಕ ಮಾಡು 50 ಕೆಜಿ ಆಯ್ತು ನೋಡು ಅಂತ ಅನ್ಕೊಂಡು ಆಯ್ತಾ. ಈಗ ನೀನು ಒಂದೇ ಕಡೆ ತಗತಿರ್ತೀಯ, ಈಗ ನಾನೇ ಒಬ್ಬ ಗೊಬ್ಬರದಂಡೆ ಅಂತ ಇಟ್ಕ, ನೀನ್ ಅಂತಕ್ಕೆ ಬರ್ತಾ ಇರ್ತೀಯ. ನೀನ್ ಅಂತಕ್ಕೆ ಬಂದ್ಬಿಟ್ಟು ಯಾವಾಗಲೂ ಪ್ರತಿ ಸರ ತಗತಿಯ ತಗೊಂಡು ತಗೊಂಡು ಪರಿಚಯ ಆಗ್ಬಿಡ್ತದೆ. ಬರೀ ಗೊಬ್ಬರಕ್ಕೆ ದುಡ್ಡು ಅಷ್ಟೇ ಸೀಮಿತ ಹಾಕಲ್ಲ, ನೀನ್ ಬಂದಾಗ ಏನ್ ಶಕ್ರಣ ಏನ್ ಹಾಕಿದ್ಯಾ ಮಾಡಿದ್ಯಾ ಅಂತೀವಿ, ಆತ್ಮೀಯತೆ ಬೆಳೀತದೆ. ಅಣ್ಣ ಇಂಥವ್ ಯಾವಾಗಲೂ ತಗತ್ತೀನಿ ನಾನು, ಏನು ಪದೇ ಪದೇ ತೂಕ ಮಾಡೋದು ಮತ್ತೆ ಅವ್ನಿಗೆ ಬೇಜಾರ ಹಾಕಲ್ವಾ ಅನ್ನೋದಿರಬಾರ್ದು. ಯಾಕೆಂದ್ರೆ ವ್ಯವಹಾರ ವ್ಯವಹಾರದಂಗಿರ್ಲಿ, ವಿಶ್ವಾಸ ವಿಶ್ವಾಸದಂಗಿರ್ಲಿ, ನೀನ್ ಬಂದ್ ಬಂದಾಗೆಲ್ಲ ತೂಕ ಮಾಡಿಸ್ಕ ಆಯ್ತಾ, ತೂಕ ಮಾಡಿಸ್ಕೊಂಡ್ ತರಬೇಕು. ಆಮೇಲೆ ನಾನು ಆಗ್ಲೇ ಒಂದ್ ಮಾತು ಹೇಳಿದ್ನಲ್ಲ, ಎಲ್ಲ ಕಡೆ ಹೋಯ್ತು ಅಂತ ಹೇಳ್ಬಿಟ್ಟು, ಇದು ಬರೀ ರಸಗೊಬ್ಬರಕ್ಕೆ ಅಷ್ಟೇ ಅಲ್ಲ ಶಂಕರಣ, ನೀನ್ ಬಿತ್ತನೆ ಬೀಜ ತಗ, ಆಲೂಗಡ್ಡೆ ತಗ, ಕ್ಯಾರೆಟ್ ತಗ, ಒಂದ್ ಕೆಜಿ ಚಿಕನ್ ತಾಂಬ, ಒಂದ್ ಕೆಜಿ ಮಟನ್ ತಾಂಬ, ಎಲ್ಲಾದ್ರಲ್ಲೂ ಮೋಸ ಅನ್ನೋದೈತೆ. ಈ ತೂಕದಲ್ಲೇ ಜಾಸ್ತಿ ಮೋಸ. ಆಮೇಲೆ ಈಗ ನೀನ್ ಹೇಳಿದ್ಕೆ ಈಗ ಜಪ್ತಿ ಆಯ್ತು ನನಗೆ, ತೂಕ ನೋಡ್ಬೇಕು ಅಂತಂದಾಗ ಈಗ ಎಲ್ಲ ಕಡೆಗೂ ಅದೇನೋ ಇದು ಎಲೆಕ್ಟ್ರಾನಿಕ್ ಸ್ಕೇಲ್ ಎಲೆಕ್ಟ್ರಾನಿಕ್ ಸ್ಕೇಲ್ ಅಂತಂದ್ರೆ ಅಂತದ್ ಇರ್ತದಲ್ವಾ ಹೇಳ್ತಾರೆ ಶಂಕರ, ಅದ್ರಲ್ಲಿ ನೀಟಾಗಿ ಕಾಣ್ತಿರ್ತದಲ್ಲ ನನಗೆ, 50 ಅಂತಂದ್ರೆ 50 ಸೊನ್ನೆ ಸೊನ್ನೆ ಎಲ್ಲ ಕರೆಕ್ಟ್ ಆಗಿ ಕಾಣ್ತಿರ್ತದೆ, ಕಾಣ್ತಾ ಇರ್ತದೆ, ಕಾಣ್ಲಿ ಬಿಡು. ಈ ನೀನು ಅಂತಾಳಪ್ಪ ನಿಂಗೇನ್ ಕಷ್ಟ ಈಗ, ಈಗ ಯಾವ್ಯಾವ್ದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ ನಾವು ಆಯ್ತಾ, ಒಂದ್ 5 ಕೆಜಿ 10 ಕೆಜಿ ತೂಗ ಅಂತದ ಮನೇಲಿ ತಂದು ಇಟ್ಕೋಬೇಕು ಪ್ರತಿಯೊಬ್ರು ಆಯ್ತಾ. ಯಾಕೆಂದ್ರೆ ಇವತ್ತು ನೋಡಪ್ಪ ಪ್ರತಿಯೊಂದು ರೇಟ್ ಜಾಸ್ತಿ ಆಗೈತೆ, ನಮ್ಮ ಹತ್ರ ದುಡ್ಡು ತಗತ್ತಾರ ಕರೆಕ್ಟ್ ಆಗಿ ತೂಕ ಕೊಡ್ಲಿ ಅಲ್ವಾ. ತೂಕದಲ್ಲಿ ಬಾರಿ ಮೋಸ ಅಂತ ಅನ್ಕೊಂಡು ಇವತ್ತು ಎಲ್ಲ ಕಡೆ ಆಗ್ಬಿಟ್ಟು ಅದ ನಾವು ನೋಡ್ತಾ ಇಲ್ಲ. ನಮ್ಗೇನು ಅವನು ಏನ್ ಇಟ್ಟಿರ್ತಾನ ಸ್ಕೇಲ್ ಅದೇ ಅಂತ ಅಂತ ಅನ್ಕೋತೀವಿ. ಅಲ್ಲಿ ತತ್ತಿಯಲ್ಲಿ ನೀನು 1 ಕೆಜಿ ಸಕ್ಕರೆ ತಾಂಬ, 1 ಕೆಜಿ ಅಕ್ಕಿ ತಾಂಬ, 1 ಕೆಜಿ ಬೇಳೆ ತಾಂಬ, ನೀನ್ ಬೇರೆ ಕಡೆ ತೂಕ ಮಾಡ್ಸದ, ನೀನ್ 3 ಕಡೆ ತೂಕ ಮಾಡಿಸಿದ 3 ತರ ಬರ್ತದೆ. ನಾನು ಮಾಡಿದೀನಿ ಅದ, ನಾನು ಮಾಡಿದೀನಿ 3 ಕಡೆ ತೂಕ ಮಾಡಿಸಿದ್ರೆ 3 ತರ ತೋರಿಸ್ತದೆ. ಇಲ್ಲಿ 955 ಗ್ರಾಮ್ ತೋರಿಸಿದ್ರೆ ಇನ್ನೊಂದ್ರಲ್ಲಿ 1 ಕೆಜಿ 10 ಗ್ರಾಮ್ ತೋರಿಸ್ತದೆ, ಇನ್ನೊಂದ್ ಕಡೆ 895 ಗ್ರಾಮ್ ತೋರಿಸ್ತದೆ. ಅಂದ್ರೆ ಈ ಸ್ಕೇಲ್ ಒಳಗಡೆ ಮೋಸ ಮಾಡಿ ಇಟ್ಬಿಟ್ಟವ್ರ, ಮೋಸ ಮಾಡಿ ಇಟ್ಟವ್ರ ಶಂಕರಣ ಮಾಡ್ತಾರದ. ಅದಕ್ಕೋಸ್ಕರವ ನಾನೇ ಒಂದ್ ತಂದು ಇಟ್ಕೊಂಡಿದ್ದೀನಿ ಈಗ, ಏನ್ ತಂದ್ರು ತೂಕ ಮಾಡಿ ಹಾಕದ್ ನಾನು. ನಾನು 1/2 ಕೆಜಿ ಮೆಣಸಿನಕಾಯಿ ತಂದ್ರು ತೂಕ ಮಾಡ್ಕೋತೀನಿ, ಸರಿಯಾಗೈತೋ ಇಲ್ವೋ ಅಂತ ತೂಕ ಮಾಡ್ಕೋತೀನಿ ಆಯ್ತಾ, ಸರಿಯಾಗಿತ್ತ ಇನ್ನೊಂದ್ ಸರಿ ಅಂತ ಕೋಯ್ತೀನಿ, ಸರಿ ಇಲ್ವಾ ಹೋಗಲ್ಲ ನಾನು. ಆಮೇಲೆ ಹೋಗಿ ಕೇಳ್ಬೋದಲ್ಲ ಅವನು, ಕೇಳ್ಬೋದು ನೋಡಪ್ಪ ನೀನೊಂದು ತಾಂದೋದೆ ನಾನೀಗ 1 ಕೆಜಿ ಮೆಣಸಿನಕಾಯಿ ಸಾಂಬಾರ ಏನೋ ತಗೊಂಡ್ ಬಂದೆ ನೋಡಪ್ಪ, ನಂಗೆ ಯಾಕೆ ತೂಕದಲ್ಲಿ ನಾನು ಎಲ್ಲೂ ಮಾಡ್ಸಕ್ ಹೋಗಿಲ್ಲ ಹಂಗ ಅನಿಸ್ತೈತೆ ಅಂತ ಹೇಳಿದ್ರು ಸ್ವಲ್ಪ ಹೆಸರಿಕೆ ಆಯ್ತಾನೆ. ಅದೊಂದು ಪ್ರಶ್ನೆ ಕೇಳಿದ್ರೆ ಇವತ್ತು ಜನ ಒಂಚೂರು ಹೆದರಿಕೆ ಭಯದಲ್ಲಿ ಮಾರಾಟ ಮಾಡ್ತಾರೆ, ಇದ ನಾವು ಕೇಳ್ತಾ ಇಲ್ಲ. ಅವ್ನ ಏನ್ ಕೊಟ್ಟನ ಬ್ಯಾಗ್ ಒಳಗೆ ಹಾಕ ತನ್ನ ಮನೇಲಿ ಬಿಸಾಡು, ಮಾಡೋದಿಲ್ವಲ್ಲ ಮನೇಲಿ ಮಾಡೋರು ಮಾಡ್ತಾರೆ ಆಯ್ತಾ. ಈ ಸಮಸ್ಯೆ ಆಗಿ ಇವತ್ತು ತೂಕದ ಮೇಲೆ ಬಾರಿ ಮೋಸ ಆಯ್ತೈತೆ. ನಾನು ಇವತ್ತು ಹೆಂಗ್ ತಂದು ಇಟ್ಕೊಂಡಿದ್ದೀನ ಹಂಗ ನೀವು ಒಂದೊಂದು ತಂದು ಇಟ್ಕೋಬೇಕು. ಜಾಸ್ತಿ ಇಲ್ಲ ಕಣ್ ಶಂಕರಣ, ಏನ್ 1-1.5 ಸಾವಿರ ರೂಪಾಯಿ ಸಿಗ್ತವೆ. ಇನ್ನೂ ಕಡಿಮೆ ಬೇಕು ಅಂದ್ರೆ ಒಂದ್ 200-300 ರೂಪಾಯಿಗೆಲ್ಲ ಸಿಗ್ತಾವ ಸ್ಕೇಲ್. 5 ಕೆಜಿ ತೂಕವರೆಗೂ ನಾನೇನು 5 ಕೆಜಿ ಗಟ್ಲೆ ಯಾವ್ದು ತಗೊಳ್ಳೋದಿಲ್ವಾ, ತಗೊಂಡ್ರೆ ಅಕ್ಕಿ ಒಂದ್ 25 ಕೆಜಿ ತರಬಹುದು ಆಯ್ತಾ. ಅದ್ ಬೇಕಾರೆ ಆಮೇಲೆ ಎಲ್ಲ ಎಲ್ಲಿರ್ತದ ಅಂತ ತಗೋಬೇಕಾರೆ ತೂಗಿಸ್ಕೊಳ್ಳಂತೆ. ಅಣ್ಣಯ್ಯ ಸದ್ಯಕ್ಕಂತೂ ಚಿಂತೆ ತಪ್ಪಿಸಿದ್ಯಾ ಬಿಡು, ನಿನ್ನತ್ರ ಅಂತೂ ಐತಲ್ಲ ಸಂಗ್ರಹ ನಾವು ಅದ್ರಲ್ಲೇ ಮಾಡ್ಕತೀವಿ ಸದ್ಯಕ್ಕೆ. ಹೌದು ಈ ಮಳೆ ಕಳಿಲಿ ಬಿಡು ತನ್ಕೊಳ್ಳಂತೆ ಸ್ಕೇಲ್. ಆಮೇಲೆ ನೋಡು ಗೊಬ್ಬರ ಚೀಲದ್ಮೇಲೆ ಇಷ್ಟೇ ರೇಟು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಬರ್ದಿರ್ತಾರೆ ಇಷ್ಟು ರೇಟ್ ಇದು MRP ಅಂತ ಹೇಳ್ಬಿಟ್ಟು ಬರ್ದ್ಬಿಟ್ಟಿರ್ತಾರೆ. ಅಷ್ಟಲ್ಲೇ ಮಾರಾಟ ಮಾಡ್ಬೇಕು ಅವನು, ಜಾಸ್ತಿ ಕೊಡು ಅಂತ ಅಂದ್ರೆ ಇದ್ರಲ್ಲಿ ಏನೋ ಮೋಸ ಐತೆ ಅನ್ನೋದ್ ನೀನ್ ತಿಳ್ಕೋಬೇಕು. ಆಮೇಲೆ ನೀನ್ ಹೇಳಿದಕ್ಕೆ ಇನ್ನೊಂದ್ ಮಾತು ಅಣ್ಣಯ್ಯ, ಈಗ ರೇಟು ಅಲ್ಲಿ ಇಷ್ಟೇ ಐತಪ್ಪ ಆದ್ರೆ ನಮಗೆ ಸ್ಟಾಕ್ ಕಡಿಮೆ ಬಂದೈತೆ, ಸ್ಟಾಕ್ ಕಡಿಮೆ ಇರೋದ್ರಿಂದ ಅವ್ನಿಗೆ ಜಾಸ್ತಿ ರೇಟ್ ಕೊಡ್ಬೇಕು ಅಂತ ಡಿಮ್ಯಾಂಡ್ ಮಾಡ್ಕೇಳ್ತಾರಲ್ಲ ಹಾಗೇನ್ ಮಾಡಣ. ಇಲ್ಲ ಇಲ್ಲ ಹಂಗಾಗದಿಲ್ಲ, ಅವ್ನ್ ಎಷ್ಟು ಸ್ಟಾಕ್ ಇರ್ಲಿ ಸ್ಟಾಕ್ ಇಲ್ದಾನೆ ಇರ್ಲಿ ಅದ್ರ ಮೇಲೆ ಅದ್ರ ಬೆಲೆ ಎಷ್ಟು ಅದು ಕರೆಕ್ಟ್ ಆಗಿ ಮಾರಾಟ ಮಾಡ್ಬೇಕು. ಆಮೇಲೆ ಈ ರಸಗೊಬ್ಬರ ಚೀಲ ಮಾತಾಡ್ತಿದ್ನಲ್ಲಪ್ಪ ಅದ್ರ ಮೇಲೆ ಯಾರಿದು ತಯಾರು ಮಾಡಿದ್ದು ಏನ್ ಕತೆ ಅಂತ ಹೇಳ್ಬಿಟ್ಟು ಅವ್ರದ್ ಹೆಸರು ಬರ್ದಿರ್ತಾರೆ, ಎರಡು ಬರ್ದಿರ್ಬೇಕು, ಬರ್ದಿರ್ಲೇಬೇಕು, ನೋಡ್ಬೇಕು ಅದು ಐತಾ ಇಲ್ವ ಅಂತ ನೋಡ್ಬೇಕು. ಒಂದಿನ ಗಮನ ಸೈಲ್ವಲ್ ನಾವ್ ಅದ. ಆಮೇಲೆ ಇದು ಯಾವ ಬ್ರಾಂಡ್ ಗೊಬ್ಬರ ಅದನ್ನು ಬರ್ದಿರ್ಬೇಕು ಆಯ್ತಾ. ಆಮೇಲೆ ಈಗ ನಾನು ಯೂರಿಯಾ ತಗತ್ತಿದ್ರೆ ಇದ್ರೊಳಗೆ ಯೂರಿಯಾ ಐತೆ ಅಂತ ಬರ್ದಿರ್ತಾರೆ ಅವರು ಆಯ್ತಾ, ನೈಟ್ರೋಜನ್ ಅಂತ ಬರ್ದಿರ್ತಾರೆ, ಅದು ಎಷ್ಟೆಷ್ಟು ಐತೆ ಪ್ರಮಾಣದಲ್ಲಿ ಐತೆ ಅದನ್ನು ಬರ್ದಿರ್ತಾರೆ, ಗರಿಷ್ಠ ಬೆಲೆ ಎಷ್ಟು ಅಂತ ಹೇಳಿ ಬರ್ದಿರ್ತಾರೆ, ತೂಕ ಎಷ್ಟೈತೆ ಅಂತ ಬರ್ದಿರ್ತಾರೆ ಅದ್ರ ಮೇಲೆ. ಇವೆಲ್ಲನೂ ನೋಡ್ಬೇಕು ಶಂಕರಣ್ಣ, ಇವೆಲ್ಲನೂ ನೋಡ್ಕೊಂಡು ನಾವು ಖರೀದಿಯನ್ನ ಮಾಡ್ಬೇಕು. ಆಮೇಲೆ ಒಂದು ಎಂ ರಸೀತಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ, ಒಂದು ಎಂ ಫಾರಂ ಅಂತ ಇರುತ್ತೆ ಅದರಲ್ಲಿ ರಸೀತಿ ಕೊಡ್ತಾರೆ. ಈಗ ಶಂಕರಣ್ಣ ತಾಂಡವನೇ ಶಂಕರಣ್ಣ ಅಂದ ನೀವು ಇಂಥ ಊರು ಇಂಥ ತಾಂಡವನೇ ಅಂತ ರಸೀದಿ ಹಾಕೊಡ್ತಾರೆ, ಆ ರಸೀದಿ ಹಾಕ್ಸ್ಕೊಂಡು ಬರ್ಬೇಕು. ಈಗ ತಂದು ಬಿಟ್ರೆ ಇಷ್ಟು ಮುಗಿದ್ ಬಿಡ್ತು ನನ್ನ ಕೆಲಸ ಅಂತ ಅಲ್ಲ ಶಂಕರಣ್ಣ, ತಂದಿರೋದು ಒಳಗ್ ಸರಿ ಐತೋ ಇಲ್ಲೋ ಅಂತ ನೋಡ್ಬೇಕಲ್ಲ, ಅದು ಬಾರಿ ಇಂಪಾರ್ಟೆಂಟ್. ಇಲ್ಲೇ ಇರೋದು ನೋಡು ಮತ್ತೆ ಅದ್ ಸರಿ ಐತೋ ಇಲ್ಲೋ ಅಂತ ಹೇಳ್ಬಿಟ್ಟು ನೋಡ್ಬೇಕು. ಅದಕ್ಕೆ ಗೊಬ್ಬರ ಹಾಕುವಾಗ ಓಪನ್ ಮಾಡ್ತೀವಲ್ಲಪ್ಪ, ಅದೇ ಏನು ಚೀಲ ಹೊಲ್ದಿರ್ತಾರಲ್ಲ ಮಿಷಿನ್ ಅಲ್ಲಿ ಅದು ಓಪನ್ ಮಾಡ್ತೀವಲ್ಲ, ಅದು ಓಪನ್ ಮಾಡಿದಾಗ ಒಂದ್ಸರಿ ನೋಡ್ಬೇಕು ಗೊಬ್ಬರ ಕೈಲಿ ಹಿಡಿದು ಆಯ್ತಾ. ಕೈಲಿ ಹಿಡಿದು ನೋಡಿದ್ರೆ ಈಗ ಗೊಬ್ಬರ ಎಲ್ಲ ಒಂದೇ ಬಣ್ಣ ಇರ್ಬೇಕು ಶಂಕರ, ಒಂದೇ ಬಣ್ಣ ಇರ್ಬೇಕು, ಅದು ಒಂದೇ ಗಾತ್ರ ಇರ್ಬೇಕು, ಗೊಬ್ಬರದ ಕಾಳುಗಳು ಒಂದೇ ಎಲ್ಲ. ಯಾಕೆಂದ್ರೆ ಎಲ್ಲ ಮಿಷನ್ ಅಲ್ಲಪ್ಪ ಮಾಡೋದು. ಹೌದು. ಆಮೇಲೆ ಪುಡಿ ಇರಬಾರ್ದು, ಜಾಸ್ತಿ ಪುಡಿ ಐತೆ ಅಂತ ಅಂದ್ರೆ ನಾವು ಅನುಮಾನ ಪಡ್ಬೇಕು, ಯಾಕೆ ಅಂತ ಅಂದ್ರೆ ಏನೋ ಇದು ಹೆಚ್ಚು ಕಮ್ಮಿ ಆಗೈತೆ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಗೆ ಕಣ್ಣಿಗೆ ಕಾಣ ಅಂತ ಬೇರೆ ಯಾವ್ದು ಇರಬಾರ್ದು ಅದ್ರಲ್ಲಿ. ಇದೇನೋ ಬೇರೆ ಗೊಬ್ಬರದಂಗ ಇನ್ನೇನೋ ಐತಲ್ಲ ಅನ್ನೋ ತರದ್ ಇರಬಾರ್ದು. ಹಿಂಗಿದ್ರೆ ಮಾತ್ರವ ಇದು ಕರೆಕ್ಟ್ ಆಗೈತ್ ಗೊಬ್ಬರ ಅಂತ ಹೇಳ್ಬಿಟ್ಟು, ಇಲ್ಲ ಅಂತ ಅಂದ್ರೆ ಇಲ್ಲ. ಇದು ಓಪನ್ ಮಾಡಿದ ತಕ್ಷಣ ನೋಡ್ಬೇಕಾಗಿರೋದು, ಮೊದ್ಲು ಗಮನಿಸಬೇಕಾಗಿರೋದು ಚೀಲದ ಬಾಯಿ ತೆಗೆದ ತಕ್ಷಣ ಗೊಬ್ಬರನ ಕೈಯಲ್ಲಿ ಇಟ್ಕೊಂಡು ಗಮನಿಸಬೇಕು. ಅದ್ರ ಮೇಲೂ ನಿನ್ಗೆ ಏನೋ ಡೌಟ್ ಬಂತು ಅಂತ ಅಂದ್ರೆ ಅವಾಗ ಒಂದ್ ಎರಡ್ ಪರೀಕ್ಷೆ ಅವೆ, ಅದ ಮಾಡಬಹುದು. ಒಂದು ನೀರಿನಲ್ಲಿ ಪರೀಕ್ಷೆ ಮಾಡುವಂತದ್ದು. ಈಗ ಈ ಯೂರಿಯಾ ಐತಲ್ಲಪ್ಪ, ಯೂರಿಯಾ, ಅಮೋನಿಯಂ ಸಲ್ಫೇಟು, ಅಮೋನಿಯಂ ಕ್ಲೋರೈಡು, ಮ್ಯೂರೇಟ್ ಆಫ್ ಪೊಟಾಶು, ಸತುವಿನ ಸಲ್ಫೇಟು, ಮೆಗ್ನೀಷಿಯಂ ಸಲ್ಫೇಟು, ಇವೆಲ್ಲದನ್ನು ಒಂದ್ ಲೋಟ ತಗೊಂಡು ಒಂದ್ ನಾಲ್ಕು ಐದು ಕಾಳು ಹಾಕಿದ್ರೆ ನೀರಿಟ್ಕೊಂಡು ಪೂರ್ತಿ ಕರಗಬೇಕದು. ಇವನ್ನ ನೀರಿನಲ್ಲಿ ಕರಗ ಅಂತ ಗೊಬ್ಬರ ಅಂತಲೇ ಕರೀತಾರ, ಆಯ್ತಾ, ನೀರಿನಲ್ಲಿ ಸಂಪೂರ್ಣ ಕರಗ್ತವೆ ಅಂತ ಹೇಳ್ಬಿಟ್ಟು ಅವ್ ಪೂರ್ತಿ ಕರಗಿದ್ರೆ ಮಾತ್ರವ ಇದು ಬಾರಿ ಚೆನ್ನಾಗೈತೆ ಗೊಬ್ಬರ ಅಂತ ಹೇಳಿ. ಇಲ್ಲ ಅಂತ ಅಂದ್ರೆ ಇನ್ನು ಮಿಕ್ಸ್ ಮಾಡೋರೆ ಅಂದ್ರೆ ಮಿಕ್ಸ್ ಮಾಡಬಹುದು, ಮಣ್ಣು ಮಿಕ್ಸ್ ಮಾಡಬಹುದು, ಗಾಜ್ ಮಿಕ್ಸ್ ಮಾಡಬಹುದು, ಏನೋ ಒಂದ್ ಮಾಡೋರೆ ಅಂತ. ಕರಗ್ತಾ ಇಲ್ಲ ಅಂತ ನೋಡ್ದೇನು, ಕರಗಿದ್ರು ಮಾತ್ರ ಕರೆಕ್ಟ್ ಆಗೈತೆ ಅಂತ ಹೇಳ್ಬಿಟ್ಟು ಕರಗ್ಲಿಲ್ಲ ಅಂತ ಅಂದ್ರೆ ಏನೋ ಹೆಚ್ಚು ಕಮ್ಮಿ ಆಗೈತೆ ಅಂತ ಹೇಳ್ಬಿಟ್ಟು. ಇನ್ ಕೆಲವು ಗೊಬ್ಬರ ಇರ್ತವೆ, ಈಗ ಯೂರಿಯಾನೆ ಒಂದು ನಾವು ಉದಾಹರಣೆಗೆ ತಗೊಂಡ್ರೆ, ಅದನ್ನ ಬಿಸಿ ಮಾಡೋದು, ಒಂದ್ ಹಳ್ಳೆ ಮೇಲೆ ಒಂದ್ ಯಾವ್ದ್ರ ಮೇಲೆ ಇಟ್ಬಿಟ್ಟು ಬಿಸಿ ಮಾಡೋದು, ಅದ್ ಕರಗ್ತದ ಪೂರ್ತಿ. ಬಿಸಿ ಮಾಡಿದ್ರು ಕರಗ್ತದ, ಕರಗ್ಬಿಟ್ಟು ನೀರಾಗ್ಬಿಡ್ತದ. ಕರಗ್ಬಿಟ್ಟು ನೀರಾದ್ರೆ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಅರ್ಥ. ಇಲ್ಲ ಅಂತ ಅಂದ್ರೆ ಏನೋ ಹೆಚ್ಚು ಕಮ್ಮಿ ಆಗುತ್ತೆ, ಯಾರು ಹುಳಿ ಕಳ್ತಾರ ಪಟ್ ಗುರಿತಾ ಇದ್ರೆ ಆಗೈತೆ ಏನೋ ತೊಂದ್ರೆ ಅಂತವ, ಏನೋ ತೊಂದ್ರೆ ಆಗೈತೆ ಏನೋ ಮಿಕ್ಸ್ ಮಾಡೋದು ಅಂತ ಹೇಳ್ಬಿಟ್ಟು ತಕ್ಷಣ ನೀನು ವಾಪಸ್ ತಗೊಂಡೋಗ್ಬೋದ, ಈತರ ಕೀತರ ಅಂತ ಹೇಳ್ಬೋದ. ಅದ್ ನೀನ್ ರೆಸಿಪ್ಟ್ ತಂದಿದ್ರು ಮಾತ್ರ ಇಲ್ಲ ಅಂತ ಅಂದ್ರೆ ಅದು ಇಲ್ಲ, ಯಾಕೆ ಅಂತ ಅಂದ್ರೆ ತಗೊಂಡೋಗಿಲ್ಲ ಅಂತವ ಅಂತಾನೆ. ಕೃಷಿ ಇಲಾಖೆನಲ್ಲಿ ಅದಕ್ಕೆ ಅಂತಲೇ ಒಬ್ರು ಇರ್ತಾರ ಆಫೀಸರ್, ಅವ್ರಿಗೆ ಬೇಕಾದ್ರೆ ನೀನು ಕಂಪ್ಲೇಂಟ್ ಮಾಡ್ಬೋದು, ಇಂತ ಅಂಗಡಿಲಿ ಇಂತ ಗೊಬ್ಬರ ಈ ತರ ಮೋಸ ಆಗೈತೆ, ಈ ತರ ಬತ್ತೈತೆ ಅಂತ ಮಾಡಿದ್ರೆ ಅವ್ರ ಮುಂದಕ್ಕೆ ಏನೇನು ಕ್ರಮ ಕೈಗೊಳ್ಬೇಕು ಅದನ್ನ ಕ್ರಮ ಕೈಗೊಳ್ತಾರೆ. ಈಗ ನೀನ್ ಹೇಳಿದ ಎರಡು ವಿಚಾರದಲ್ಲಿ ಬಹಳ ಬಹಳ ಅಂತಂದ್ರೆ ನನ್ನ ಎಚ್ಚರಿಸ್ತೈತೆ. ಈಗ ಒಂದು, ಈಗ ಲೋಟದಲ್ಲಿ ಹಾಕ್ಬಿಟ್ಟು ಕರ ಹಾಕು ಅಂತಂದಲ್ಲ, ಕರ್ಗ ಹಾಕಿದ್ರೆ ಅದ್ ಕರ್ಗೋಗ್ಬಿಡುತ್ತೆ. ಇನ್ನೊಂದು ಹರ್ಲೆ ಮೇಲೆ ಅದನ್ನ ಬಿಸಿ ಮಾಡ್ಬೇಕು, ಬಿಸಿ ಮಾಡಿದ್ರೆ ಆ ಹರ್ಲೆ ಮೇಲೆ ಅದು ಕರ್ಗೋಗ್ಬೇಕು. ಈ ಎರಡು ಹಿಂಗೆ ಕರ್ಗಿದ್ರೆ ಚೆನ್ನಾಗಿದೆ ಗೊಬ್ಬರ ಅಂತ, ಇಲ್ಲಾಂದ್ರೆ ಏನೋ ವ್ಯತ್ಯಾಸ ಆಗೈತೆ, ಮೊದಲು ತಂದಾಗ ಅಂಗಡಿಯವನಿಗೆ ಕೊಡೋಣ, ಇಲ್ಲಾಂದ್ರೆ ನೀನ್ ಹೇಳ್ದಂಗೆ ಅಧಿಕಾರಿಗಳು ದೂರು ಕೊಡ್ಬೋದು. ಸರಿ ಸರಿ ಅಣ್ಣಯ್ಯ, ನೀನು ಈ ಪಾರ್ಟಿ ವಿಚಾರಗಳು ಹೇಳಿದ್ವತ್ತು ನನಗೆ ಬಹಳ ಒಳ್ಳೇದಾಯ್ತು. ಯಾಕೆ ಅಂದ್ರೆ ನಾನೀಗ ಮುಂದಿನ ವಾರದಲ್ಲಿ ಹೆಂಗಿರುವೆ ನಾಟಿ ಮಾಡೋನಿದ್ದೀನ, ನಾಟಿ ಮಾಡ್ಬೇಕಂತ ಅದ್ಲೇಬೇಕಾ ಗೊಬ್ಬರ ತರ ಮುಂಚೆ ನೀನ್ ಹೇಳ್ದಂಗೆ ಫಸ್ಟ್ ಚೀಲದ ಬಾಯ್ ನೋಡ್ಕೊಂಡು ಆಮೇಲೆ ಅದ್ರೊಳಗಡೆ ಏನೇನೈತೆ ಏನೇನಿಲ್ಲ ಅಂತ ಅನ್ನೋದನ್ನ ಗಮನಿಸ್ಕೊಂಡು ಆಮೇಲೆ ಮನೆಗೆ ತಂದ್ಮೇಲೆ ಬಿಚ್ಚಿ ಗೊಬ್ಬರ ಕೈಯಲ್ಲಿ ಹಿಡ್ಕೊಂಡು ನೋಡಿ ಆಮೇಲೆ ಲೋಟ ನೀರಲ್ಲಿ ಕರ್ಗಾಕ್ಬಿಟ್ಟು ಹರ್ಲೆ ಮೇಲೆ ಹುರಿಯಕ್ ಹಾಕ್ಬಿಟ್ಟು ಆಮೇಲೆ ಎರಡೂ ಕರ್ಗಿದ್ರೆ ಗೊಬ್ಬರವನ್ನ ಇಡಬಹುದು, ಇಲ್ಲಾಂದ್ರೆ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡ್ಬೋದು. ಒಳ್ಳೆ ವಿಚಾರ ಹೇಳಿದೇಣ್ಣ, ಈಗ ನೀನು ಬಂದಿದ್ ಒಳ್ಳೇದಾಯ್ತು, ಬಾ ಮನೆಯೊಳಗೆ ಒಂಚೂರು ಹೇಳ್ಬಿಟ್ಟು ಕಾಪಿ ಕಿಪಿ ಮಾಡಿಸ್ತೀನಿ, ಕಾಪಿ ಕೊಟ್ಟು ಹೋಗ್ರಂತೆ ಬಾ ಮೀನಕ್ಕ. ನಡೀಮತ್ತೆ ಇದುವರೆಗೆ ಹಳ್ಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಕೇಳಿದಿರಿ. ಇದರಲ್ಲಿ ಭಾಗವಹಿಸಿದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಎಚ್ ಮೋಹನಾಕ್ಷಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ ಸುರಕ್ಷಿತ ಹೋ ಜಾಯೇ ಫಸಲ್ ನಿವಾಸಿ ಹರ್ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೇ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಡ್ ಆ ಜಾಯೇ ಕೋಯಿ ಡರ್ ನಹೀ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೇ ಕೋಯಿ ಫಿಕ್ರ ನಹೀ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा,